ಪಶುಭೋವಾಹಿ, ಉಳಿದವುಗಳೆಲ್ಲ ಪಶುಗಳೇ ಅಲ್ಲ, ಅಂದ್ರೆ ಮನುಷ್ಯನಿಗೆ ನೆರವು ನೀಡತಕ್ಕ ಪ್ರಾಣಿ ಅಂತ ಅರ್ಥ ಪಶು. ಬೇಕಾದಷ್ಟು ಪಶುಗಳಿದ್ದಾವೆ ಕಾಡಿನಲ್ಲಿರುವವುಗಳನ್ನೆಲ್ಲ ಲೆಕ್ಕ ತೆಗೆದ ಲಕ್ಷಾಂತರಿ, ಅದೆಲ್ಲ ಮನುಷ್ಯನ ಜೀವನಕ್ಕೆ, ವ್ಯಾವಹಾರಿಕ ಜೀವನಕ್ಕೆ ನೆರವು ನೀಡತಕ್ಕಂತ ಮುಖ್ಯ ಪ್ರಾಣಿ ಎರಡು. ಉಳಿದವುಗಳೆಲ್ಲ ಪಶುಗಳೇ ಅಲ್ಲ ಅಂತ. ನಮ್ಮನ್ನ ಪಾಲನೆ ಮಾಡತಕ್ಕವುಗಳು, ನಮ್ಮ ಬದುಕಿಗೆ ನೆರವು ಕೊಡತಕ್ಕವುಗಳು, ಮತ್ತು ನಮಗೆ ಅದರಿಂದ ಬದುಕಿನಲ್ಲಿ ಸುಖವನ್ನ ಶಾ ಕೊಡತಕ್ಕವುಗಳು ಪಶುಗಳು. ಅವು ನಮ್ಮನ್ನ ರಕ್ಷಿಸ್ತಾರೆ, ಜೀವನದಲ್ಲಿ ನಮಗೆ ಆನಂದವನ್ನು ಕೊಡ್ತಾರೆ. ಹಾಗೆ ನಾವು ಸುಖ ಪಡುವುದಕ್ಕೋಸ್ಕರ ತಮ್ಮ ಬದುಕನ್ನು ನಮಗೆ ಧಾರೆ ಎರೆಯುವಂತಹ ಪ್ರಾಣಿಗಳನ್ನ ಪಶುಗಳು ಅನ್ನೋದು. ಕುದುರೆ ಪಾಪ ಹೆಗಲ ಮೇಲೆ ಹೊತ್ತುಕೊಂಡು ಓಡುತ್ತೆ, ನಮಗೆ ಸುಖ ಅದು ಕಾಯಾಸ. ನಮ್ಮನ್ನ ಯುದ್ಧ ಆಗ್ತಾ ಇದ್ದಾಗ ಯುದ್ಧದಲ್ಲಿ ಶತ್ರುಗಳು ಬಾಣ ಹೊಡೆದ್ರೆ ಆ ಬಾಣದ ಗಾಯ ತಾಗಿದವನನ್ನು ಹೊತ್ಕೊಂಡು ಹೋಗಿ ಶಿಬಿರ ಕೊಂಡೋಗಿ ತಾನು ಕುಸಿದು ಬೀಳುತ್ತೆ ಅವನನ್ನು ರಕ್ಷಿಸುತ್ತೆ. ಹೀಗೆ ತಮ್ಮ ಬದುಕನ್ನು ಆದರೂ ಬಲಿ ಕೊಟ್ಟು ತನ್ನ ಯಜಮಾನನನ್ನ ರಕ್ಷಿಸುವ, ಯಜಮಾನನಿಗೆ ಸುಖ ಕೊಡತಕ್ಕಂತಹ ಪ್ರಾಣಿಗಳನ್ನ ಪಶು ಅಂತ. ಅದನ್ನು ಮುಖ್ಯವಾಗಿ ಪ್ರಾಚೀನರು ಕುದುರೆ ಮತ್ತು ದನ ವೇದದಲ್ಲಿ ಹೇಳಿರತಕ್ಕಂಥದ್ದು ಮುಖ್ಯ. ಅದು ಇನ್ನೂ ಸೇರಿದರೆ ಕಾಡು ಕುರಿ ಇದು ನಾಲ್ಕು ಪಶುಗಳಾಯಿತು. ಮನುಷ್ಯ ಪಶು ಹೇಗಾದ? ಮನುಷ್ಯನ ಸುಖಕ್ಕೋಸ್ಕರ ಉಪಯೋಗ ಬೀರುವ ಪ್ರಾಣಿಗಳು ಅಂತ ಅರ್ಥ ಪಶುಗಳು. ಸರಿ, ಆಡು ಮನುಷ್ಯನ ಉಪಯೋಗಕ್ಕೆ ಬೀಳುತ್ತೆ, ಆಡಿನಿಂದ ಆಡಿನಿಂದ ಆಡಿನ ಹಾಲನ್ನು ಮನುಷ್ಯ ಉಪಯೋಗಿಸ್ತಾನೆ, ಆಡನ್ನೇ ಉಪಯೋಗಿಸ್ತಾನೆ ಮನುಷ್ಯ ಆಹಾರವಾಗಿ, ಅದರ ಮಾಂಸವನ್ನ ಆಡನ್ನ ಯಜ್ಞದಲ್ಲಿ ಬಲಿ ಕೊಡ್ತಿದ್ದರು ಪ್ರಾಚೀನರು. ಮಾಂಸಾಹಾರಿಗಳು ಯಜ್ಞ ಮಾಡಿದರೆ ಅದು ಒಂದಾಯಿತು. ಕುರಿ ಆಡಿನ ಹಾಗೆ ಉಪಯೋಗಕ್ಕೆ ಬೀಳುವಂತಹದ್ದು, ಅದರ ಜೊತೆಗೆ ನಮಗೆ ಉಡಲಿಕ್ಕೆ ಉಣ್ಣೆ ಬಟ್ಟೆಯನ್ನು ಒದಗಿಸುವಂತಹದ್ದು, ಬಟ್ಟೆ ಬಟ್ಟೆ ಎರಡಕ್ಕೂ ಉಪಯೋಗ ಇರತಕ್ಕಂತಹ ಪ್ರಾಣಿ ಕುರಿ. ದನ ಏನಾಯಿತು ಅಂದ್ರೆ, ದನ ಮೊದಲು ನಮಗೆ ಆಹಾರ ಏನು ಸಿಗಬೇಕು, ಆಹಾರವನ್ನ ಬೆಳೆಸಲಿಕ್ಕೆ ಉಳುವುದಕ್ಕೆ ಗೋವು, ಬೆಳೆದ ಆಹಾರವನ್ನ ಸಾಗಿಸುವುದಕ್ಕೆ ಎತ್ತಿನ ಗಾಡಿ ಗೋವು, ಮಕ್ಕಳಿಂದ ಮುದುಕರ ತನಕ ತಾಯಿಯ ಹಾಲಿನಂತೆ ಬೆಳೀಲಿಕ್ಕೆ ಗೋವು. ಹಾಗಾಗಿ ಇದು ಮತ್ತೊಂದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಪ್ರಾಣಿ. ಅಂದ್ರೆ ಆಹಾರ ಬೆಳೆಯುವುದು ಆಹಾರಕ್ಕೂ ಕಾರಣ, ಆಹಾರ ಸಾಗಾಟಕ್ಕೂ ಕಾರಣ, ಆಮೇಲೆ ಹಾಲಾಗಿ ಸ್ವತಃ ಆಹಾರ ಕೊಡುವಂತಹದ್ದು ಸಾಗಾಟ, ಇವೆಲ್ಲ ಎತ್ತಿನ ಗಾಡಿಯಲ್ಲಿ ಸಾಮಾನು ಸಾಗಿಸುವುದಾಯಿತು. ಆದ್ರೆ ಮನುಷ್ಯ ತಾನೆಯಲ್ಲಿ ಅನುಭವಬೇಕಾಗಿದ್ರೆ ಕುದುರೆ, ಅದನ್ನ ಮನುಷ್ಯ ಒಂದೂರಿನಿಂದ ಒಂದೂರಿಗೆ ಹೋದದ್ದು, ದೇಶದಿಂದ ದೇಶಕ್ಕೆ ಅಲೆದದ್ದು, ಅದರಿಂದ ಜ್ಞಾನ ಸಮೃದ್ಧಿಯಾದದ್ದು ಕುದುರೆಯಿಂದ. ಇದನ್ನು ನಡ್ಕೊಂಡೆ ಎಷ್ಟು ಹೋಗ್ಬೋದಿತ್ತು ಆಗ್ತಿರ್ಲಿಲ್ಲ. ವೇದದಿಂದ ಹೋಗ್ಲಿಕ್ಕೆ ಸಾಧ್ಯವಾದದ್ದು ಕುದುರೆಯಿಂದ, ಆದದ್ದು ಕುದುರೆಗಳು. ಅದೇ ನೋಡಿ, ಪ್ರಾಣಿಗಳಲ್ಲಿ ಆನೆಯನ್ನು ಸೇರಿಸೋದಿಲ್ಲ, ಆನೆ ದೊಡ್ಡ ಪ್ರಾಣಿ ಬಲಿಷ್ಠ ಹೌದು, ಆದರೆ ಮನುಷ್ಯನ ಉಪಯೋಗಕ್ಕೆ ಸಂಬಂಧಪಟ್ಟು ಇಲ್ಲಿ ಅವರು ಪರಿಗಣನೆ ಮಾಡುವ, ನಮ್ಮ ಬದುಕಿಗೆ ಸಂಬಂಧಪಟ್ಟು ಹೇಗೆ ಅಂತ. ಆನೆಯಲ್ಲಿ ಉಪಯೋಗ ಬೀಳ್ತಿತ್ತು ಯುದ್ಧದಲ್ಲಿ ಮಾತ್ರ. ಯುದ್ಧ ಆಗುವುದು ಬದುಕಿನ ವಿರೋಧಿಯಾದ ಕ್ರಿಯೆ, ಮತ್ತು ಬದುಕಿನ ಕ್ರಿಯೆ ಅಲ್ಲ, ಅದನ್ನ ಅದನ್ನು ಬಿಟ್ಬಿಟ್ಟು. ಸರಿ, ಕುದುರೆ ಆಯಿತು, ಆಡು ಕುರಿ ಹಸು ಮತ್ತು ಕುದುರೆ, ಇದರಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಇದೆ. ಆಡು ಕುರಿ ಮತ್ತು ಹಸು ಇದು ಮೂರು ಎರಡು ಗೊರಸಿನ ಪ್ರಾಣಿಗಳು. ಅಲ್ಲಿಂದ ಕುದುರೆ ಒಂದು ಗೊರಸಿನ ಪ್ರಾಣಿ, ಅಲ್ಲಿಂದ ಮತ್ತೆ ಮನುಷ್ಯರಿಗೆ ಬಂದ ಐದು ಐದು ಊರಿನ ಪ್ರಾಣಿ ಪಂಚರಕ. ಆದ್ರೆ ಮನುಷ್ಯನನ್ನ ಪಶು ತ್ಯಾಗ ತಗೊಂಡ್ರು ಅನ್ನೋ ಒಂದು ಪ್ರಶ್ನೆ ಏನು? ಮತ್ತೆ ಈ ಆರ್ಡರ್ನ ಬಗ್ಗೆ ಮತ್ತೆ ನೋಡೋಣ. ಪಶುವರ್ಗದಲ್ಲಿ ಸೇರಿಸುವುದಿಲ್ಲ. ಇದರಲ್ಲಿ ಪಶುತ್ವ ತಗೊಂಡ್ರಲ್ಲ ಅಂತಂದ್ರೆ, ಒಂದು ನಾವೇನು ಹೇಳಿದೆವು, ಮನುಷ್ಯನು ಒಂದು ದೃಷ್ಟಿಯಿಂದ ಪಶುವಾಗ್ತಾನೆ ಅಂತ ಕೆಲವರ ಅಭಿಪ್ರಾಯ. ಹಾಗೆಂದ್ರೆ ಇದು ಅಷ್ಟು ಸಮರ್ಪಕ ಅಲ್ಲ. ಪ್ರಾಚೀನರ ಭಾವನೆಗಳನ್ನೆಲ್ಲ ಬೇರೆ ಬೇರೆ ವ್ಯಕ್ತಿಗಳ ಏನು ನಂಬಿಕೆಗಳು ಬೆಳೆದು ಬಂದಿದೆ, ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇರೋದಷ್ಟೇ. ನಾನು ಇದನ್ನು ಪೂರ್ಣವಾಗಿ ಒಪ್ಪೋದಿಲ್ಲ. ಕೆಲವರು ಹೇಳ್ತಾರೆ ಪಶು ಅಂದ್ರೇನು, ಮನುಷ್ಯನ ಉಪಕಾರಕ್ಕೆ ನೆರವು ಕೊಡತಕ್ಕಂತ, ಮನುಷ್ಯನ ಸೇವೆ ಮಾಡಿ ಮನುಷ್ಯನಿಗೋಸ್ಕರ ತಾನು ಸವೆದು ಮನುಷ್ಯನಿಗೆ ಸೇವೆ ಮಾಡಿ ಅವನಿಗೆ ಸುಖ ಕೊಡತಕ್ಕಂತಹ ಪ್ರಾಣಿ ಅಂತ. ಮನುಷ್ಯನು ಆಗಲೇ ಅಲ್ಲ, ಒಬ್ಬ ಮನುಷ್ಯ, ಒಬ್ಬ ರಾಜ ಇರ್ತಾನೆ, ಮತ್ತೊಬ್ಬ ಸೇವಕ ಇರ್ತಾನೆ, ಅವನು ಅವನನ್ನು ಹೆಗಲಲ್ಲಿ ಹೊತ್ತುಕೊಳ್ತಾನೆ, ಕಾಲು ತೊಳಿತಾನೆ, ಮೈ ತಿಂತಾನೆ, ಎಣ್ಣೆ ಹಾಕ್ತಾನೆ, ಅಭ್ಯಂಗ ಮಾಡಿಸ್ತಾನೆ. ಇದೆಲ್ಲ ಇನ್ನೊಬ್ಬನ, ಒಬ್ಬ ಧನಿಕನ ಅಥವಾ ಒಬ್ಬ ದೊರೆಯ ಯಜಮಾನನ ಸೇವೆಗೋಸ್ಕರ ತನ್ನನ್ನು ಬೇರೆಯವರು ಇದ್ದಾರಲ್ಲ ಅವರು ಪಶುಗಳು. ಇದು ಇದು ಅಂತ ಯಜಮಾನಿಕೆಯ ಇದನ್ನ ಯಾರಾದರೂ ಕಮ್ಯುನಿಸ್ಟ್ ಕೇಳಿದ್ರೆ ಇದು ಬೂರ್ಜ್ವಾಯಿಸಂ ಅಂತ ಹೇಳ್ತಾರೆ. ಕೆಲಸ ಮಾಡುವವರೆಲ್ಲ ಪಶುಗಳ ಹಾಗೆ ಟ್ರೀಟ್ ಮಾಡ್ತಾರೆ, ಮನುಷ್ಯರಂತೆ ಟ್ರೀಟ್ ಮಾಡೋದಿಲ್ಲ, ಇದು ಶ್ರೀಮಂತರ ದುರ್ಬುದ್ಧಿ ಅಂತ ಹೇಳ್ತಾರೆ. ಅದರಿಂದ ಇದು ಒಂಥರ ಆಕ್ಷೇಪಾರ್ಹ. ಮನುಷ್ಯರು ಕೂಡ ಸೇವಕರಾದಾಗ ಅವರು ಪಶುಗಳು. ಆದ್ರೆ ನಿಜವಾಗಿ ಕೂಟ ಸೂಕ್ತದಲ್ಲಿ ನಾನು ಹೇಳಿದೆ, ತಸ್ಮಾತ್ ಅಶ್ವಾ ಜಾಯಂತ ಏಕೇಜೋ ಭಯಾದ ಯಾವೋ ಜಿಂದಿರೇ ತಸ್ಮಾತ್ ತಸ್ಮಾತ್ ಜಾತ ಅಜಾವಯ ಯತ್ ಪುರುಷಂ ಯದದು ಅಂತ ಪುರುಷನನ್ನು ಒಟ್ಟಿಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮೊದಲು ಹೇಳುವಾಗ ಅಭದ್ರನ್ ಪುರುಷಂ ಪಶುಂ, ಪಶು ತಂದ್ರೆ ಯಜ್ಞದಲ್ಲಿ ಪಶ ಬಂದರೆ ಅಂತ. ಯಜ್ಞದಲ್ಲಿ ಯಾವುದನ್ನ ಭಗವಂತನಿಗೆ ಆಹುತಿಯಾಗಿ ಅರ್ಪಿಸ್ತೇವೆ ಅದು ಪಶು. ಅಶ್ವಮೇಧದಲ್ಲಿ ಅಶ್ವವನ್ನು ಅರ್ಪಿಸಿದ್ರು, ಹಿಂದೆ ಗೋಮೇಧ ಅಂತ ಇತ್ತು, ಗವಾಮಯನ ಅಂತ. ಗೋವುಗಳನ್ನು ಭಗವಂತನಿಗೆ ಅರ್ಪಿಸಿ ಈ ಯಜ್ಞ ಮಾಡುತ್ತಿದ್ದು, ಕುದುರೆಗಳನ್ನು ಅರ್ಪಿಸಿ ಯಜ್ಞ ಮಾಡುತ್ತಿದ್ದು, ಆಡು ಕುರಿಗಳನ್ನು. ಹಾಗೆ ಪುರುಷಮೇಧ ಪುರುಷ ಸುತ್ತ ಹೇಳುವುದೇ ಪುರುಷಮೇಧ. ಅಂದರೆ ಒಬ್ಬ ಮನುಷ್ಯನನ್ನು ತಲೆ ಹಿಡಿದು ಅರ್ಪಿಸುವುದಲ್ಲ, ಪುರುಷ ತನ್ನ ವ್ಯಕ್ತಿತ್ವವನ್ನು ಭಗವಂತನಿಗೆ ಅರ್ಪಿಸಿ ಅಹಂಕಾರ ಮಮಕಾರಗಳನ್ನು ತೊರೆದು ಬದುಕುವುದು. ಇದು ಬಹಳ ಮುಖ್ಯವಾದ ಪುರುಷಮೇಧ. ಅದರಿಂದ ಪುರುಷನು ಕೂಡ ಯಜ್ಞದಲ್ಲಿ ಒಬ್ಬ ಪಶು, ಅಭದ್ರನ್ ಪುರುಷಂ ಪಶುಂ. ಹಾಗಾಗಿ ಐದು ಪಶುಗಳು ಅಂತ ಹೇಳಿದ್ರು ಇದು ಒಂದು. ಆದ್ರಿಂದ ಹಿಂದಿನವರು ದಾಸದಾಸಿ ಅನ್ನೋದಕ್ಕೆ ಒಂದು ಹೇಳ್ತಾರೆ, ಶ್ರೀ ಸೂಕ್ತದಲ್ಲಿದೆ. ಏನಂದ್ರೆ ಶ್ರೀ ಪಂಚದ ಶ್ರೀ ಅಶ್ವ ಅಲ್ಲಿ ಶ್ರೀ ಶ್ರೀ ದಾಸ್ ಅಶ್ವಾನ್ ಗಾಮ್ ಅಶ್ವಂ ದಾಸ್ಯೋಶ್ವಾನ್ ಪುರುಷಾನ್ ವಿದ್ಯೇಯ ಪುರುಷಾನ ದಾಸ್ಯ ಗಾಮ ಅಶ್ವಾನ್ ವಿದ್ಯೇಯ ಪುರುಷಾನ ಅಂತ ಶ್ರೀ ದೇವಿಯನ್ನು ಸ್ತೋತ್ರ ಮಾಡಿ ಉಪಾಸನೆ ಮಾಡಿದರೆ ಅವಾಗ ಗೋವುಗಳು ಬರ್ತಾವೆ, ಕುದುರೆಗಳು ಬರ್ತಾವೆ, ಆಮೇಲೆ ವಿದ್ಯೆಯೇ ಪುರುಷಾನ ಪುರುಷರು ಬರ್ತಾರೆ ಸೇವಕರಾಗಿ. ಅವರು ಪಶುಗಳ ಸಾಲಿನಲ್ಲಿ ಅಲ್ಲಿ ಪರಿಗಣನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಪಶುಗಳ ಸಾಲಿನಲ್ಲಿ ನಿಜವಾಗಿ ಮನುಷ್ಯರು ಎಲ್ಲರೂ ಪಶುಗಳು. ಮತ್ತೆ ಇನ್ನೊಂದು ಸ್ವಾರಸ್ಯವಿದ್ದಲ್ಲಿ ನೀವು ಗಮನಿಸಿ, ಈ ಮಂತ್ರದಲ್ಲಿ ಮುಂದೆ ಎಲ್ಲ ಪ್ರಾಣಿಗಳನ್ನು ಬಹುಜನ ಹೇಳ್ತಾರೆ. ಅಜಾಹ ಅವಯ ಗಾವ ಅಶ್ವ ಆಡುಗಳು ಕುರಿಗಳು ಹಸುಗಳು ಮತ್ತು ಕುದುರೆಗಳು ಪುರುಷ ಪುರುಷ ಅಂತ ಪುರುಷರು ತಳುವುದಿಲ್ಲ ಮನುಷ್ಯ ಅಂತ ಹೇಳ್ತಾರೆ. ಆದ್ರಿಂದ ಇದಕ್ಕೊಂದು ವಿಶೇಷವಾದ ಉದ್ದೇಶ ಇದೆ. ಈ ಉಳಿದವುಗಳಲ್ಲಿ ಬಹುವಚನ ಇಲ್ಲಿ ಏಕವಚನ ಹೇಳಿದ್ದನ್ನ ನೋಡಿದರೆ ಆ ಉದ್ದೇಶ ಇರಬೇಕಲ್ಲ. ಇದ್ರೆ ಇಲ್ಲಿ ಪುರುಷ ಅಂತ ಮನುಷ್ಯರು ತಳುವುದಿಲ್ಲ ಮನುಷ್ಯನು. ಇದ್ರ ಏಕವಚನ ಅಲ್ಲಿ ಬಹುವಚನ ಹೇಳಿದ್ದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಅದು ಪುರುಷರನ್ನ ಪಶು ಅಂತ ಯಾಕೆ ಪರಿಗ್ರಹಣ ಮಾಡಿದರು ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತೆ. ಬೃಹದಾರಣ್ಯ ಉಪನಿಷತ್ತಲ್ಲಿ ಒಂದು ಮಾತಿದೆ, ಏನಂದ್ರೆ ಈ ಮನುಷ್ಯ ದೇವತೆಗಳ ಪಶು. ಪಶು ಅಂದ್ರೆ ಏನು? ನಮಗೆ ನಮ್ಮ ಸೇವೆ ಮಾಡಿ ನಮಗೆ ಖುಷಿ ಕೊಡ್ತಾರೆ. ಹಸುಗಳು ಪಾಪ ನಮ್ಮ ಸೇವೆ ಮಾಡ್ತಾವೆ, ಗದ್ದೆ ಉಳಿತಾವೆ, ಸಾಮಾನು ಹೊಡ್ತಾವೆ, ನಮಗೆ ಖುಷಿ. ಹಾಗೆಯೇ ದೇವತೆಗಳ ಸೇವಕರು ನಾವು. ದೇವತೆಗಳ ಯಜ್ಞಯಾಗಾದಿಗಳ ಮೂಲಕ ದೇವತೆಗಳಿಗೆ ಸಂತೋಷ ಕೊಡತಕ್ಕವರು, ದೇವತೆಗಳ ಪಶುಗಳು. ಆದರೆ ಅಲ್ಲಿ ಒಂದು ವಿಶೇಷ ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ನೂರಾರು ಹಸುಗಳು ಏನು ಸಂತೋಷವನ್ನು ಕೊಡ್ತಾವೆ, ಅಂಥ ಸಂತೋಷವನ್ನು ಎಲ್ಲ ದೇವತೆಗಳಿಗೆ ಒಬ್ಬ ಮನುಷ್ಯ ಜ್ಞಾನಿ ಆದವ ಕೊಡ್ತಾ. ಆದ್ರಿಂದ ಪಶುಗಳಿಗೆ ಒಬ್ಬ ಮನುಷ್ಯ ಇಕ್ವಲ್ ಅಂತಾನೆ ಪುರುಷ. ಒಬ್ಬ ಜ್ಞಾನಿಯಾದ ಮನುಷ್ಯ ಎಲ್ಲ ದೇವತೆಗಳಿಗೆ ಆನಂದವನ್ನು ಕೊಡ್ತಾನೆ. ಒಬ್ಬ ಮನುಷ್ಯನಿಗೆ ನೂರಾರು ಪಶುಗಳು ಎಷ್ಟು ಸುಖವನ್ನು ಕೊಡ್ತಾವೋ ನೆರವು ಕೊಡ್ತಾವೋ ಅಷ್ಟನ್ನು ಒಬ್ಬ ಮನುಷ್ಯ ಕೊಡ್ತಾನೆ ಜ್ಞಾನಿ ಆದವ. ಹಾಗಾಗಿ ಬಹುವಚನ ಮತ್ತು ಏಕವಚನಕ್ಕೆ ಇಂಥ ವಿಶೇಷವಾದಂತಹ ಅರ್ಥ ಬೇರೆ ಕಡೆ ವೇದದಲ್ಲೇ ಹೇಳಿದ್ದಾರೆ. ಅದನ್ನು ನೆನಪಿಟ್ಟುಕೊಂಡ್ರೆ ಬೃಹದಾರಣೆಗೆ ನೆನಪಿಟ್ಟುಕೊಂಡ್ರೆ ಛಾಂದಕ್ಕೆ ಕೂಡಲೇ ಅರ್ಥ ಆಗುತ್ತೆ. ಇವಾಗ ಇಲ್ಲಿ ಐದು ಪ್ರಾಣಿಗಳು ಬಂದವು, ಅಜಾಹ ಆಡುಗಳು ಕುರಿಗಳು ಹಸುಗಳು. ನೋಡಿ ಇವು ಮೂರು, ಅದಾದ್ಮೇಲೆ ಕುದುರೆ ಬರುತ್ತೆ. ಕಾರಣ ಏನಂದ್ರೆ ಆಡು ಕುರಿ ಹಸು ಇದು ವೈಶ್ಯರು ಸಾಕ್ತಾ ಇದ್ದಂತಹ ಪ್ರಾಣಿಗಳು. ಅದರಿಂದ ಅದನ್ನು ಮೊದಲೇ ಹೇಳಿದ್ರು. ಅದರ ನಂತರ ಕುದುರೆಯನ್ನು ವೈಶ್ಯರು ಸಾಕ್ತಿರ್ಲಿಲ್ಲ, ಬ್ರಾಹ್ಮಣರು ಏನನ್ನು ಸಾಕ್ತಿರ್ಲಿಲ್ಲ, ವೈಶ್ಯರು ಕುದುರೆಗಳನ್ನ ಸಾಕ್ತಿರ್ಲಿಲ್ಲ. ಕುದುರೆಗಳನ್ನು ಸಾಕ್ತಾ ಇದ್ದದ್ದು ಕುದುರೆಯ ಮೇಲೆ ರಥದ ಮೇಲೆ ಸವಾರಿ ಮಾಡತಕ್ಕಂಥ ಕ್ಷತ್ರಿಯ ಕ್ಷತ್ರಿಯರ ಅಂದ್ರೆ ಹೆಚ್ಚು ಶ್ರೀಮಂತಿಕೆಯ ಸಂಕೇತ ಕುದುರೆ. ಆನೆ ಅನ್ನೋದು ಶ್ರೀಮಂತಿಕೆಯ ಸಂಕೇತ ಅಂತ ಹೇಳಿದ್ರೆ ಅದು ಜೀವನ ವಿರೋಧಿಯಾಗಿರತಕ್ಕಂಥ ಪ್ರವೃತ್ತಿ, ಅದು ಯುದ್ಧಕ್ಕೆ ಸಂಬಂಧಪಟ್ಟದ್ದು. ಅದನ್ನ ಆನೆಯನ್ನು ಬಿಟ್ಟುಬಿಟ್ರು. ಕುದುರೆ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗಿರತಕ್ಕಂಥ ವಾಹನ, ನಮ್ಮಲ್ಲಿ ವೆಹಿಕಲ್ ಬೇಕು ಅಂತ ಹೇಳಿದ ಹಾಗೆ. ಹಿಂದಿನ ಕಾಲದಲ್ಲಿ ಒಬ್ಬ ಇವತ್ತೇನು ಅಂದ್ರೆ ಸಾಮಾನ್ಯ ಅನುಕೂಲವಂತಾದ್ರೆ ಒಂದು ಸೈಕಲ್ ಬೇಕು ಅಂತಾರೆ, ಅದಕ್ಕೆ ಸ್ವಲ್ಪ ಅನುಕೂಲ ಬೈಕ್ ಬೇಕು ಅಂತಾರೆ, ಸ್ಕೂಟರ್ ಬೇಕು ಅಂತಾರೆ, ಅದಕ್ಕಿಂತ ಹೆಚ್ಚು ಅನುಕೂಲವಂತಾದ್ರೆ ಕಾರ್ ಬೇಕು ಅಂತಾರೆ. ಇನ್ನೂ ಹೆಚ್ಚು ಅನುಕೂಲ ಕುದುರೆ, ಅದು ರಾಜ ಅಂದ್ರೆ ರಾಜನ ಕುದುರೆ ಕರ್ಕೊಂಡು ಇಲ್ಲ ಪೂರ್ಣ ಜನರಲ್ಲಿ ಅದು ಪ್ರಯಾಣ ಒಂದು ಕರ್ಕೊಂಡು ಗೊತ್ತಿರ್ಬೋದು. ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲೇ ಪ್ರಯಾಣ ಒಂದು ಉತ್ಸವ ಆಯಿತು ಅಂತಂದ್ರೆ ಎತ್ತಿನ ಗಾಡಿ ಕಟ್ಟೋದು, ನೂರಾರು ಎತ್ತಿನ ಗಾಡಿ ಹೊರಟಿತ್ತು ಜಾತ್ರೆ. ನನಗೆ ಈಗಲೂ ಒಂದು ದೃಶ್ಯ ನೋಡಿದ್ದು ನನಗಿದೆ. ಬೇಜಾವರ ಶ್ರೀಗಳು ಬಾಲ್ಯದಲ್ಲಿ ಭಂಡಾರಿಕೆರೆ ಮಠದಲ್ಲಿ ಭಂಡಾರಿಕೆರೆ ಸ್ವಾಮಿಗಳ ಪಾಠ ಕೇಳ್ತಾ ಇದ್ದ. ಅಲ್ಲಿ ಹೋಗ್ಲಿಕ್ಕೆ ಮಠದಲ್ಲಿ ಕಾರ್ ಇರಲಿಲ್ಲ. ಬೇಜಾವರ ಮಠದಿಂದ ಅಲ್ಲಿಂದ ಕಲ್ಯಾಣಪುರ ಹೊಳೆ ಮುಂದೆ ಒಂದು 4 ಮೈಲು ದೂರದಲ್ಲಿ ಒಂದು ಹೊಳೆ ಇದೆ. ಆ ಹೊಳೆ ದಾಟಿ ಹೋಗ್ಬೇಕು ಭಂಡಾರಿಕೆರೆ ಮಠಕ್ಕೆ, ಭಂಡಾರಿಕೆರೆ ಸ್ವಾಮಿಗಳಿಂದ ಮಠಕ್ಕೆ. ಅದಕ್ಕೆ ಕಲ್ಯಾಣಪುರ ಹೊಳೆ ತನಕ ನಮ್ಮ ಮನೆ ಪಕ್ಕದಿಂದ ಹೋಗ್ತಿದ್ರು. ನಮ್ಮ ಪಕ್ಕದ ಮನೆಯ ಪಕ್ಕದಲ್ಲೇ ಬೇಜಾವರ ಮಠದ ತೋಟ ಇತ್ತು. ಎತ್ತಿನ ಗಾಡಿ, ಎತ್ತಿನ ಗಾಡಿಯಲ್ಲಿ ಕಲ್ಯಾಣಪುರ ತನಕ ಹೋಗುದು, ಕಲ್ಯಾಣಪುರದಿಂದ ದೋಣಿಯಲ್ಲಿ ಕೂತು ಭಂಡಾರಿಕೆರೆ ತನಕ ಅದು ಮತ್ತೆ ದೋಣಿ ಇರು. ಅದು ಕಲ್ಯಾಣಪುರದಿಂದ ಸಮುದ್ರದ ಹತ್ತಿರ ಹೋಗಿ ಸಮುದ್ರದ ಬದಿಯಲ್ಲೇ ಬಾಲ್ಪುರಿ ಹೋಗಿ ಭಂಡಾರಿಕೆರೆ ಮಠದ ಬಾಗಿಲು ತನಕ ಹೋಗುತ್ತಿತ್ತ ನದಿ. ಆದ್ರೆ ಸಮುದ್ರದ ಬದಿಯಲ್ಲಿ ಹೋಗಬೇಕು, ಬಹಳ ರೋಚಕವಾದ ದೃಶ್ಯ ಮತ್ತು ಭಯಾನಕವಾದ ದೃಶ್ಯ. ಸಮುದ್ರದ ತೆರೆ ಬಂದು ಅಪ್ಪಳಿಸ್ತಿತ್ತು ದೋಣಿಗೆ. ನಾನು ಎಷ್ಟೋ ಬಾರಿ ಹೋಗಿದ್ದೆ ಆ ದೋಣಿಯಲ್ಲಿ, ಹಾಗೆ ಭಂಡಾರಿಕೆರೆಗೆ ಅದು ನೀರಿನಲ್ಲಿ ದೋಣಿಯಲ್ಲಿ ಹೋಗುವುದು ಈ ಕಡೆಯಿಂದ ಎತ್ತಿನ ಗಾಡಿ. ಇದು ಉಪನಿಷತ್ ಜ್ಞಾನದ ಕಥೆ ಅಲ್ಲ, ಈಗ್ಗೆ 50 ವರ್ಷದ ಹಿಂದೆ ನಾನು ಕಂಡಾರ ಕಂಡಂತ ಎತ್ತಿನ ಗಾಡಿಯಲ್ಲಿ ಹೋಗ್ತಿದ್ರು ಸ್ವಾಮಿಗಳೆಲ್ಲ. ಎಲ್ಲಿ ಮಠದಲ್ಲಿ ಸ್ವಾಮಿಗಳಿಗೆ ಕಾರಗಿರಿಯಲ್ಲಿ ಇರಲಿಲ್ಲ ಅವಾಗ 50 ವರ್ಷದ ಹಿಂದೆ. ಸಾಮಾನ್ಯ ಯಾವ ಮಠದಲ್ಲೂ ಕಾರುಗಳನ್ನು ಬಳಸುವುದು ಬಹಳ ಕಡಿಮೆ ಇಲ್ಲ ಅಂತಲ್ಲ, ಬುದ್ಧಿಯಲ್ಲಿ ನನಗೆ ತಿಳಿದ ಹಾಗೆ ಹನುಮಾನ ಮಠದಲ್ಲಿ ಒಂದು ಕಾರ್ ಇತ್ತು, ಹರಿ ದೊಡ್ಡ ಮಠ, ಯಾಕಂದ್ರೆ ಕಾರು ಉಂಟು ಅಂತ ಹನುಮಾನ ಮಠ ಅಂತ ಕೂಡ ಕಿವಿರಾಗುತ್ತೆ. ಹನುಮಾನ ಮಠದಲ್ಲಿ ಒಂದು ಹುಡು ಹುಡು ಹುಡು ಅಂತ ಸೈಕಲ್ ಆಗಿ ಇರ್ತದೆ, ಅದು ಚಕ್ರದಲ್ಲೆಲ್ಲ ವೀಲ್ಸಿ ವೀಲಿಗೆ ಚಕ್ರ ನಮ್ಮ ಸೈಕಲ್ ವೀಲ್ ಇದು ಹತ್ತಿರ ಇದ್ದದು, ಅದನ್ನ ಡ್ರೈವ್ ಮಾಡಿಕೊಂಡು ಹೋಗ್ತಿದ್ರು ಸ್ವಾಮಿಗಳ ಕಾರು ಅಂತ. ಹಾಗೆ ಆ ಕಾಲದಲ್ಲಿ ಕಾರ್ ಇದ್ದ ಮಠ ಅಂದ್ರೆ ಒಂದು ಚಕ್ರವರ್ತಿಗಳು ಅಂತ, ಉಳಿದವರು ಎತ್ತಿನ ಗಾಡಿ, ಉಳಿದ ಮಠಗಳಿಗೆ ಒಬ್ಬ ಅವರು ಸಂಖ್ಯಾತಿರೋದು ವೈಶ್ಯ ಸ್ಥಾನದ ಹಾಗೆ. ಹೀಗೆ ವೈಶ್ಯರು ಕಾರು ಕುರಿ ಮತ್ತು ದನಗಳನ್ನು ಸಾಕ್ತಿ. ಮತ್ತೆ ಇನ್ನೊಂದು ಬಹುಜನಕ್ಕೆ ಇನ್ನೊಂದು ಅರ್ಥ ಉಂಟೀಗ ನೋಡಿ, ಆ ಭೌತಿಕ ಅರ್ಥದಲ್ಲಿ ಕೂಡ ಒಂದು ಆಡು ಒಂದು ಕುರಿ ಒಂದು ದನ ಒಂದು ಕುದುರೆಯನ್ನ ಹಿಂದೆ ಸಾಕ್ತಿರ್ಲಿಲ್ಲ, ಅವನು ಸಮೂಹವಾಗಿಯೇ ಸಾಕು. ಇವತ್ತಾದ್ರೂ ಅಷ್ಟೇ, ಇವ್ ನೋಡು ಕುರಿ ಸಾಕುವರು ಸಂಜೆ ಹೊತ್ತು ನಮ್ಮ ಕಾರು ರಸ್ತೆಯಲ್ಲಿ ಕುರಿ ಮತ್ತು ಆಡುವುದು ಗುಂಪಟ್ಟವನ್ನ ದನ ಸಾಕುವುದು ಮುಪ್ಪಾಗಿ. ಆ ಗೋಪಾಲಕ ಅಂತ ಬೈತಾನೆ, ಗೋಪಾಲಕರಿಗೆ ವಸುದೇವ ಅವನು ಕೃಷ್ಣರನ್ನ ಗೋಪಾಲಕರನ್ನು ಬಿಟ್ಟ ಅಲ್ಲಿ ನಂದಗೋಪಾಲ ಸಾವಿರಾರು ಗೋವುಗಳಿತ್ತು. ಹೀಗೆ ಹಿಂದೆ ವೈಶ್ಯರು ಏನ್ ಮಾಡ್ತಿದ್ರೆ ನೂರಾರು ಗೋವುಗಳನ್ನ ಒಂದು ಆಡು ಸಾಕುವುದು ಒಂದು ದನ ಸಾಕುವುದು ಅನ್ನೋ ಕಾರ್ಯಕ್ರಮ ಇದೆ. ಕ್ಷತ್ರಿಯರು ನೂರಾರು ಕುದುರೆ, ಎಷ್ಟು ಕುದುರೆ ಇದೆ ನಿಮ್ಮ ಅರಮನೆಯಲ್ಲಿ ಅಂತ, ನಮ್ಮ ಅರಮನೆಯಲ್ಲಿ ಒಂದು ಕುದುರೆ ಅರಮನೆಯಲ್ಲ. ಹಾಗಾಗಿ ಇವ ಸಾಕಣೆ ಆಡುಗಳ ಸಾಕಣೆ, ಕುದುರೆಗಳ ಸಾಕಣೆ, ಹಸುಗಳ ಸಾಕಣೆ, ಕುರಿಗಳ ಸಾಕಣೆ, ಆಡಿನ ಇವೆಲ್ಲ ಕನ್ನಡದಲ್ಲೂ ಹಾಗೆ ಹೇಳೋದು. ಆದರೆ ಸಾಕುವವರು ಒಬ್ಬ ಪುರುಷ, ಅಲ್ಲಿ ಪುರುಷ ಒಬ್ಬ ಮನುಷ್ಯ ನೂರಾರು ಆಡುಗಳನ್ನು ಸಾಕ್ತಾನೆ, ನೂರಾರು ಕುರಿಗಳನ್ನ, ನೂರಾರು ದನಗಳನ್ನ, ನೂರಾರು ಕುದುರೆ. ಹೀಗೆ ಅವು ಬಹುವಚನದಲ್ಲಿ ಬರ್ತಾ ಇವೆ ಪ್ರಾಣಿಗಳು, ಅದನ್ನ ಸಾಕತಕ್ಕಂಥ ಮನುಷ್ಯ ಈ ವಚನದಲ್ಲಿ ಬರ್ತಾರೆ. ಹಾಗೆ ದೇವತೆಗಳಿಗೆ ಈ ನೂರಾರು ದನಗಳು ಮನುಷ್ಯರಿಗೆ ಹೇಗೋ ಹಾಗೆ ಒಬ್ಬ ಮನುಷ್ಯ ದೇವತೆಗಳಿಗೆ ಅನ್ನೋದನ್ನು ಸೂಚಿಸುವುದಕ್ಕೋಸ್ಕರವೂ ಏಕವಚನ. ಹೀಗೆ ಇದಕ್ಕೆ ಲೌಕಿಕವಾಗಿಯೂ ಏಕವಚನ ಬಹುವಚನಕ್ಕೆ ಅರ್ಥ ಇದೆ, ಆಧ್ಯಾತ್ಮಿಕವಾಗಿ ಸ್ಪಿರಿಚುವಲ್ ಆಗಿ ಕೂಡ ಅರ್ಥ ಇದೆ. ಇದೆಷ್ಟು ಎಂದು ನಮಗೆ 5 ಪ್ರಾಣಿಗಳು ಮುಖ್ಯ ಆಯ್ತು, ಉಳಿದ ಪ್ರಾಣಿಗಳನ್ನೆಲ್ಲ ಬಿಟ್ಟುಬಿಟ್ಟು ಮುಖ್ಯವಾಗಿ ಮನುಷ್ಯ ಮತ್ತು ಮನುಷ್ಯರ ನಿತ್ಯ ಜೀವನಕ್ಕೆ ನೆರವು ಕೊಡತಕ್ಕಂಥ ಆಡು ಕುರಿ ದನ ಕುದುರೆ. ಇದೇ 5ರಲ್ಲಿ ಪಂಚವಿಧವಾದ ಸಾಮದ ಉಪಾಸನೆ, ಅಜಾಹ ಹಿಂಕಾರ ಅವಯ ಪ್ರಸ್ತಾವ ಗಾವ ಉದ್ಗೀತ ಅಶ್ವಾಹ ಪ್ರತಿಹಾರ ಪುರುಷೋ ನಿಧನ. ಭವಂತಿ ಹಾಸ್ಯ ಪಶವ ಪಶುಮಾನ್ ಭವತಿ ಯೇತದೇವಂ ವಿದ್ವಾನ್ ಪಶುಸು ಪಂಚವಿಧಂ ಸಾಮೋಪಾಸ್ತೆ. ಆಡುಗಳಲ್ಲಿ ಇರತಕ್ಕಂಥ ಭಗವಂತ ಹಿಂಕಾರ ಸಾಮದಿಂದ ವಾಚ್ಯನಾದ, ಹಿಂಕಾರ ಶಬ್ದ ವಾಚ್ಯನಾದ ಪ್ರದ್ಯುಮ್ನೇ ಆಡುಗಳಲ್ಲಿದ್ದಾನೆ, ಪ್ರದ್ಯುಮ್ನ ರೂಪದಿಂದ ಆಡುಗಳಲ್ಲಿದ್ದಾನೆ. ಅಜ ಅಂದ್ರೆ ಏನು? ಅಜ ಅಂದ್ರೆ ಈ ಶಬ್ದಕ್ಕೆ ಅನೇಕ ಅರ್ಥಗಳನ್ನ ಮಾಡ್ತಾನೆ. ಅಜತಿ ಇತಿ ಅಜ ಅಂದ್ರೆ ಅಜಗದ ಉಂತದ ಹಾಕು, ಅದು ಯಾರ್ಯಾರ ತೋಟಕ್ಕೆ ಹೋಗಿ ಯಾರ್ಯಾರದ ಸೊಪ್ಪು ತಿನ್ನುವಂತಹ ಪ್ರಾಣಿ ಅಂತ. ಅಜತಿ ಅಂದ್ರೆ ಎಲ್ಲೆಲ್ಲಿಗೂ ಹೋಗುದು, ಅಜಗತ್ತು ಯಾರ್ಯಾರಿಗೂ ಎಲ್ಲೆಲ್ಲಿಗೂ ಹೋಗುತ್ತೆ, ಅದು ಇಂಥ ಕಡೆ ಹೋಗುತ್ತೆ ಇಂಥ ಕಡೆ ಹೋಗುದಿಲ್ಲ ಅಂತಿಲ್ಲ. ಇದ್ದಲ್ಲಿಗೆಲ್ಲ ಹೋಗಿ ಸುತ್ತಾಡಿ ಎರಡಾಡಿ ಯಾರ್ಯಾರ ತೋಟದ ಸೊಪ್ಪು ತಿಂದು ಬದುಕುವ ಮಾಡಿ ಆಮೇಲೆ ಅಜವಾಗಿ ಅದು ಏನ ಮಾಡ್ತಾನೆ ಅಜ್ಯತೆ ಅನತ್ಯ ಅಜಹ ಅಂತ ಅದು ಈ ಅಂಜರಾದ ಅಜ ಅಂತ ಅದು ಯಜ್ಞಕ್ಕೆ ಸಂಬಂಧಪಟ್ಟದ್ದು ಯಜ್ಞದಲ್ಲಿ ಆಡನ್ನ ಬಲಿ ಕೊಡ್ತಿದ್ರೆ ಹಿಂದೆ ಅದು ಯಜ್ಞಕ್ಕೆ ಸಂಬಂಧಪಟ್ಟು ಯಜ್ಞಕ್ಕೆ ಅಂಟಿಕೊಂಡಿರುವ ಪ್ರಾಣಿ ಅನ್ನುವಂಥದ್ರಲ್ಲಿ ಅಜ ಅಂತ ಹೇಳ್ತಾರೆ ಇನ್ನು ನಜಾಯತೆ ಈ ಆಡನ್ನ ಯಜ್ಞದಲ್ಲಿ ಬಲಿ ಕೊಡ್ತಿದ್ರೆ ಹಿಂದೆ ಬಲಿ ಕೊಟ್ರೆ ಅದು ಮತ್ತೆ ಆಡಾಗಿ ಹುಟ್ಟುವುದಿಲ್ಲ ನಜಾಯತೆ ಹಾಗೆ ಆಡಾಗಿ ಮತ್ತೊಮ್ಮೆ ಹುಟ್ಟುವುದಿಲ್ಲ ಅದು ಸದ್ಗತಿ ಪಡೆಯುತ್ತೆ ಅದರಿಂದ ಅದನ್ನು ಅಜ ಅಂತ ಕರೆಯದಾರೆ ಹೀಗೆ ನಾನಾ ವಿಧವಾಗಿ ಅಥವಾ ಆಡಿನಿಂದ ಯಜ್ಞ ಮಾಡಿದಂತಹ ಯಜಮಾನ ಮತ್ತೆ ಈ ಭೂಮಿಯಲ್ಲಿ ಕಷ್ಟದ ಜೀವನವನ್ನು ಉಳ್ಳವನಾಗಿ ಇನ್ಯಾವುದೋ ಒಂದು ಹೀನ ಯೋನಿಯಲ್ಲಿ ನಜಾಯತಿ ಪುಣ್ಯವಂತರಾಗ್ತಾರೆ ಆಡನ್ನು ಬಲಿ ಕೊಟ್ಟವು ಹೀಗೆ ಅಜ ಅನ್ನೋದಕ್ಕೆ ಇದೆಲ್ಲ ಈ ಅರ್ಥ ಆಡಿನಲ್ಲಿರ್ತಕ್ಕ ಭಗವಂತನಿಗೆ ಬಹಳ ಮುಖ್ಯವಾದಂತಹ ನಜಾಯತಿ ಹುಟ್ಟದಂತೆ ಮಾಡ್ತಾನೆ ಮತ್ತೆ ಹೀನ ಯೋನಿಯಲ್ಲಿ ಹುಟ್ಟದಂತೆ ಮಾಡ್ತಾನೆ ಆಡಿ ಏನ್ ಮಾಡುತ್ತೆ ಪಾಪ ಆಡನ್ನ ಆಡಿನೊಳಗಿರ್ತಕ್ಕಂಥ ಪ್ರತಿಯುಮ್ನ ಅಂತ ಒಂದು ವಿಶೇಷ ಫಲಪ್ರದ ಆದ್ರಿಂದ ಅಜಾಹ ಬಹುರೂಪನಾಗಿ ಆಡುಗಳಲ್ಲಿದ್ದಾನೆ ಅದನ್ನ ಬಹುವಚನ ಆಮೇಲೆ ಪ್ರಸ್ತಾವ ಅವಯ ಪ್ರಸ್ತಾವ ಪ್ರಸ್ತಾವದಲ್ಲಿ ಇರತಕ್ಕ ಇರತಕ್ಕಂಥ ವಾಸುದೇವ ಪ್ರಸ್ತಾವ ನಾಮಕವಾದಂತಹ ಗಾನದಿಂದ ಪ್ರತಿಪಾದ್ಯ ಪ್ರಸ್ತಾವ ಶಬ್ದವಾಚ್ಯನಾದ ವಾಸುದೇವ ಕುರಿಗಳಲ್ಲಿ ಇದ್ದಾನೆ ಕುರಿಗಳಿಗೆ ಅವಿತ್ಯಾಗಿ ಸುಂದರೆ ನಮ್ಮನ್ನ ಚಳಿ ಮಳೆ ಬಿಸಿಲುಗಳಿಂದ ರಕ್ಷಿಸುವಂತ ಉಣ್ಣೆಯಿಂದ ನಮ್ಮನ್ನು ಚಳಿ ಉಣ್ಣೆಯ ರಕ್ಷೆ ಕೊಟ್ಟು ಉಣ್ಣೆಯ ಅಂಗಿ ತೊಡಿಸಿ ನಮ್ಮನ್ನು ಚಳಿಯಿಂದ ರಕ್ಷಣೆ ಮಾಡುತ್ತೆ ಅಂದ್ರೆ ಅವಿ ಇದ್ರೆ ಟು ಪ್ರೊಟೆಕ್ಟ್ ಅವತಿ ರಕ್ಷಿಸುವಂತಹದ್ದು ಅವಿ ಕುರಿಗಳು ನಮಗೆ ಮೈಗೆ ಬಟ್ಟೆ ಹೊದಿಸಿ ಬಟ್ಟೆಗಳ ಮೂಲಕ ನಮ್ಮ ಪ್ರಾಕೃತಿಕವಾಗಿರತಕ್ಕಂಥ ಆಘಾತದಿಂದ ನಮ್ಮನ್ನು ರಕ್ಷಿಸ್ತಾವೆ ಋತು ಧರ್ಮದಿಂದ ನಮ್ಮನ್ನು ರಕ್ಷಿಸ್ತಾವೆ ಹಿಂದೆ ಬಂದದ್ದೇ ಋತು ಋತುಗಳಿಂದ ರಕ್ಷಣೆ ಪಡತಕ್ಕಂಥ ಇವುಗಳಿಂದ ರಕ್ಷಣೆ ಪಡಿತಾರೆ ಹಾಗಾಗಿ ಅವತಿ ಚಳಿಯಿಂದ ತನ್ನನ್ನು ರಕ್ಷಿಸಿಕೊಳ್ಳಿಕ್ಕೆ ಬೇಕಾದ ಉಣ್ಣೆಯನ್ನು ಕೊಡುವಂಥದ್ದು ಅಂತ ಆದರೆ ನಿಜವಾದ ರಕ್ಷಕನಾದಂತಹ ವಾಸುದೇವ ಅಲ್ಲಿ ಅವಿಶಬ್ದವಾಚನಾಗಿರುವುದರಿಂದ ಅದಕ್ಕೆ ಅವಿ ಅಂತ ಗಾವ ಉದ್ಗೀತ ಉದ್ಗೀತ ನಾಮಕವಾದ ಸಾಮದಿಂದ ಪ್ರತಿಪಾದ್ಯನಾದ ಉದ್ಗೀತ ಶಬ್ದವಾಚ್ಯನಾದ ನಾರಾಯಣ ಗೋವುಗಳಲ್ಲಿದ್ದಂತೆ ಅದರಿಂದ ಆ ಉದ್ಗೀತದ ನಾರಾಯಣನೇ ಗೋವುಗಳಲ್ಲಿ ಗೋಶಬ್ದವಾಚ್ಯನಾಗಿದ್ದಾನೆ ಗೌ ಅಂದ್ರೆ ಏನು ಗಮಯತೀತಿ ಗೌ ಸದ್ಗತಿಯನ್ನು ಗೌರವಿಸುವಂಥದ್ದು ಅಂತ ಗೋವುಗಳನ್ನ ದಾನ ಮಾಡಿದರೆ ಸದ್ಗತಿ ಆಗುತ್ತೆ ಅಂತಕ್ಕಂಥದ್ದನ್ನು ಪುರೋಹಿತರು ಹೇಳುತ್ತಾರೆ ಅಷ್ಟೇ ಅಲ್ಲ ಗೋವು ಅನ್ನೋದು ನಿಜವಾಗಿ ಪ್ರಾಣಿಗಳಲ್ಲಿ ಅತ್ಯಂತ ಪವಿತ್ರವಾದ ಪ್ರಾಣಿ ಅದು ಸದ್ಗತಿ ಪ್ರದ ಸದ್ಗತಿ ಪ್ರದ ಗೋವಲ್ಲ ಗೋವಿನಲ್ಲಿ ಇರತಕ್ಕಂಥ ಭಗವಂತ ಅದರಿಂದ ಅವನೇ ನಿಜವಾದ ಗಾಮ ಆಮೇಲೆ ನಾಲ್ಕನೆಯದ್ದು ಪ್ರತಿಹಾರ ಪ್ರತಿಹಾರ ಸಮಯಗಳು ಅಶ್ವಾಹ ಪ್ರತಿಹಾರ ಕುದುರೆಗಳು ಪ್ರತಿಹಾರ ಶಬ್ದ ವಾಚ್ಯನಾದ ಪ್ರತಿಹಾರ ಸಾಮದಿಂದ ವಾಚ್ಯನಾದ ಅನಿರುದ್ಧ ನಾಮಕನಾದ ಭಗವಂತನೇ ಕುದುರೆಗಳಲ್ಲಿದ್ದಾನೆ ಆದ್ದರಿಂದ ಅಶ್ವಗಳು ಪ್ರತಿಹಾರ ಅಂತ ಉಪಾಸನೆ ಮಾಡ ಕುದುರೆಗಳಿಗೆ ಅಶ್ವಾಂತಿ ಯಾಕೆ ಹೆಸರು ಆಶು ವಾಂತಿ ಅಶ್ವ ಅಂದ್ರೆ ವೇಗವಾಗಿ ಓಡುವವುಗಳು ಕುದುರೆಗಳಿಗೆ ಹೆಸರು ಬಂದದ್ದು ಅಶ್ವ ಅಂತ ಆಶು ಅಶ್ವ ವಾಂತಿಟ್ಟು ಗೋ ಅಶ್ ಅಂದ್ರೆ ರ್ಯಾಪಿಡ್ಲಿ ವೇಗವಾಗಿ ವಾ ಅಂದ್ರೆ ಹೋಗುವಂತ ಅತ್ಯಂತ ವೇಗವಾಗಿ ಹೋಗುವಂತಹ ಪ್ರಾಣಿಯಿಂದ ಅತ್ಯಂತ ವೇಗವಾಗಿ ಹೋಗುವಂತೆ ಶಕ್ತಿ ಕೊಟ್ಟಂತಹ ಅನಿರುದ್ಧನೇ ಅಶ್ವಶಬ್ದ ವಾಚ್ಯನಾಗಿ ಅಶ್ವಗಳಲ್ಲಿ ಪ್ರತಿಹಾರ ಪ್ರತಿಪಾದನಾದ ಅನಿರುದ್ಧ ಇದ್ದಾನೆ ಅದೇನು ಕುದುರೆಗಳಿಗಿಂತ ವೇಗವಾಗಿ ಓಡುವ ಪ್ರಾಣಿಗಳಿಲ್ವ ಇದ್ದಾವೆ ಕುದುರೆಗಿಂತ ವೇಗವಾಗಿ ಚಿಕ್ಕೆಗಳು ಓಡ್ತವೆ ಅವುಗಳ ಕುಸುವಾರಿ ಮಾಡಲಿಕ್ಕಾಗತ್ತಾ ಕುದುರೆಗಿಂತ ವೇಗವಾಗಿ ಮುಗುಲಿಗಳು ಓಡ್ತವೆ ಅವುಗಳ ಕುಸುವಾರಿ ಮಾಡಲಿಕ್ಕಾಗತ್ತಾ ಅಯ್ಯಪ್ಪ ಬರಬೇಕಷ್ಟು ಕುದುರೆಗಿಂತ ವೇಗವಾಗಿ ಗರುಡ ಓಡ್ತಾರೆ ಅದರ ಮೇಲೆ ಕುತ್ ಸವಾರಿ ಮಾಡ್ಲಿಕ್ಕಾಗತ್ತಾ ಕುದುರೆಗಿಂತ ವೇಗವಾಗಿ ಮನಸ್ಸು ಓಡುತ್ತೆ ಅದರ ಮೇಲೆ ಕುತ್ ಸವಾರಿ ಮಾಡ್ಲಿಕ್ಕಾಗತ್ತಾ ಆಗೋದಿಲ್ಲ ಅಂದ್ರೆ ಸವಾರಿ ಮಾಡುವ ಪ್ರಾಣಿಗಳಲ್ಲಿ ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಅಂತ ಹೀಗೆ ಅಶ್ವಾಹ ಆಮೇಲೆ ಇದೆಲ್ಲದರ ಕೊನೆಗೆ ಸಂಘರ್ಷಣ, ನಿಧನ ಸಾಮವಾಚ್ಯನಾದ, ನಿಧನ ಶಬ್ದವಾಚ್ಯನಾದ, ಸಂಹಾರ ಶಕ್ತಿಯಾದ ಸಂಘರ್ಷಣ. ಪುರುಷ ನಿಧನ, ಪುರುಷನಲ್ಲಿದ್ದಾನೆ, ಮನುಷ್ಯನಲ್ಲಿ. ಆದ್ದರಿಂದ ಅವನು ನಿಧನ ಶಬ್ದವಾಚ್ಯನ, ನಿಧನದ ಸಂಹಾರ ಕಾರಣನಾಗಿ. ಇಡೀ ಪ್ರಕೃತಿಯ ಉಪಯೋಗ ತನಗೋಸ್ಕರ ಮಾಡಿಕೊಳ್ಳುವುದರಿಂದ ಪುರುಷ ಇದ್ದಾರೆ ಶಬ್ದವಾಚ್ಯರಾಗಿದ್ದಾರೆ ಅಂತ ಶಕ್ತಿಯನ್ನಲ್ಲಿ ಇಟ್ಟಿದ್ದಾನಲ್ಲ ಭಗವಂತ. ಅದು ಆಶ್ಚರ್ಯವೇ ಅಲ್ವಾ? ಇವಾಗ ಉಳಿದ ಪ್ರಾಣಿಗಳಿಗೆ ಆ ಶಕ್ತಿ ಕೊಟ್ಟಿದ್ರೆ, ಆನೆಗೆ ಶಕ್ತಿ ಕೊಟ್ಟಿದ್ದಾನೆ, ಈ ಮನುಷ್ಯರಿಗೆ ಆನೆಯಷ್ಟು ಶಕ್ತಿ ಕೊಟ್ಟಿಲ್ಲ. ಆದ್ರೆ ಆ ಮನುಷ್ಯನಿಗಿಂತ ಸಾವಿರ ಮನುಷ್ಯರನ್ನು ಏಕಕಾಲದಲ್ಲಿ ನುಚ್ಚುದುರಿ ಮಾಡತಕ್ಕ ಶಕ್ತಿ ಇರುವ ಆನೆ ಮನುಷ್ಯನಿಗೆ ಹೆದರುತ್ತೆ. ಯಾಕಂದ್ರೆ ಮನುಷ್ಯನಿಗೆ ಅವನೇನೋ ಒಂದಾದ್ರೂ ಅದ ಕಿವಿಯ ಹತ್ರ ಮರ್ಮಸ್ಥಾನಕ್ಕೆ ತಾಟಲ್ಲೆಲ್ಲ ಒಬ್ಬ ಕುಡಿಯ ಮಲೆ ಕುಡಿಯರ ಮಕ್ಕಳು ಆನೆಯನ್ನು ಕರೆಸಿ ಓಡಿಸ್ತಾರೆ. ಒಂದು ಅದರ ಮರ್ಮಸ್ಥಾನಕ್ಕೆ ಬಿದಿರು ಹಿಡ್ಕೊಂಡು ಈ ಗುರಿ ಹಿಡಿದ ಕೂಡ ಅವ್ರು ಸತ್ತನೋ ಬದುಕಿದನು ಅಂತ ಓಡ್ತಾರೆ. ಯಾರೋ ಕೊಂದು ಬಿಡ್ತಾರೆ ನನ್ನ, ಈಗ ಅವ್ನು ಗುರಿ ಗೊತ್ತಾಯ್ತು ಅವನಿಗೆ ಅಂತ. ಅವನು ಒಬ್ಬನೇ ನಾನು ಇದನ್ನು ಪ್ರತಿಭಟನೆ ಮಾಡಿದ್ರೆ ಅವನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಇಷ್ಟು ಜ್ಞಾನ ಬಂದುಬಿಟ್ರೆ ಯಾವ ಮನುಷ್ಯನು ಯಾವ ಆನೆಯನ್ನು ಪಡೆದಿಸುವುದು ಸಾಧ್ಯ ಅದು. ಅದಕ್ಕೆ ಆ ಜ್ಞಾನವೇ ಬರೆದ ಹಾಗೆ ಮಾಡಿ ಮನುಷ್ಯನಿಗೆ ನೆರವು ಮಾಡಿದ್ದಲ್ಲ ಭಗವಂತ. ಇವನು ಅದ್ರ ಮೇಲೆ ಸವಾರಿ ಮಾಡಿದ ನಿಧನಂ ಎಲ್ಲ ಇವನ ಮೇಲೆ. ಅದರಿಂದ ನಿಧನಂ ಪುರುಷೋ ನಿಧನಂ. ಹೀಗೆ ಐದು ವಿಧವಾದ ಪ್ರಾಣಿಗಳಲ್ಲಿ ಪಂಚರೂಪದಿಂದ ಭಗವಂತ ತುಂಬಿದ್ದಾನೆ. ಅದೇ ಭಗವಂತ ಸಾಮದ ಪಂಚಭೂತಿಗಳಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಂಡ್ರೆ ಏನ್ ಮಾಡ್ತಾರೆ ಅವನು? ಅದೇ ಪಶಮೋಹಾಸ್ಯ ಭವಂತಿ. ಎಲ್ಲ ಪ್ರಾಣಿಗಳು ಕೂಡ ಇವನಿಗೆ ನೆರವು ನೀಡುತ್ತವೆ. ಆವಾಗ ಅಸ್ಯ ಪಶವ ಭವಂತಿ, ಪಶು ಸಮೃದ್ಧಿ ಅವನಿಗೆ ಯುಗದಲ್ಲಿ ಆಗುತ್ತೆ. ಅಷ್ಟೇ ಅಲ್ಲ, ಪಶುಮಾನ್ ಭವತಿ, ಸರ್ವಪಾಲಕನು ಆನಂದ ರೂಪನಾಗಿರತಕ್ಕಂತಹ ಆದ್ರಿಂದಲೇ ಪಶುಶುಕ್ತವಾಚ್ಯನಾದ ಭಗವಂತ ಸದಾ ಇವನ ಜೊತೆಗೆ ಇರ್ತಾನೆ. ಮೋಕ್ಷದಲ್ಲಿ ಪಶುಮಾನಾಗ್ತಾನೆ, ಯುಗದಲ್ಲೂ ಪಶುಮಾನ್ನು, ಪದದಲ್ಲೂ ಪಶುಮಾನ್ ಆಗ್ತಾನೆ. ಯಾರು ಏಕ ದೇವಂ ಪಶುಷು ಪಂಚವಿಧಂ ಸಾಮೋಪಾಸ್ತೆ. ಆಮೇಲೆ ಪ್ರಾಣಿಗಳಲ್ಲಿಯೂ ಶ್ರೇಷ್ಠನಾದ ಮನುಷ್ಯ ಅಂತ ಈಗ ನಮ್ಗೆ ಗೊತ್ತಾಯ್ತು. ಆ ಮನುಷ್ಯನಲ್ಲಿ ಯಾಕೆ ಶ್ರೇಷ್ಠ ಅಂತಂದ್ರೆ, ನಾವು ಹೇಳಿದ ಆ ಪ್ರಾಣಿಗಳಿಗೆ ಇಲ್ಲದಂತಹ ಒಂದು ಜಾಣತನವನ್ನು ಮನುಷ್ಯನಿಗೆ ಕೊಟ್ಟರು. ದೈಹಿಕ ಬಲ ಪ್ರಾಣಿಗಳಿಗೆ ಹೆಚ್ಚು ಕೊಟ್ಟರು, ಬೌದ್ಧಿಕ ಬಲ ಮನುಷ್ಯನಿಗೆ ಕೊಟ್ಟು ದೈಹಿಕವಾಗಿ ಬಲಿಷ್ಠವಾದವುಗಳನ್ನು ಇವರು ಬೌದ್ಧಿಕವಾಗಿ ಬಳಸಿ. ಹಾಗಾದ್ರೆ ಎಲ್ಲಕ್ಕಿಂತ ಸಾರ ಲೋಕಗಳಲ್ಲಿ ನೀರು ಸಾರ, ನೀರಿನಿಂದ ಋತು ಕಾಲಚಕ್ರ ಅದು ಸಾರ, ಅದರಲ್ಲಿ ಐದು ವಿಧವಾದ ಪ್ರಾಣಿಗಳು ಸಾರ, ಆ ಪ್ರಾಣಿಗಳಲ್ಲಿ ಮನುಷ್ಯ ಸಾರ. ಯಾಕೆಂದ್ರೆ ಅವನಲ್ಲಿ ಇರತಕ್ಕಂಥ ಈ ಪಂಚೇಂದ್ರಿಯಗಳು ಚಕ್ಷು ಶ್ರೋತ್ರ ಮನೋ ಅಪರಾಧ, ಈ ಐದು ಇಂದ್ರಿಯಗಳು ಮನುಷ್ಯನಲ್ಲಿ ಬೆಳೆದಷ್ಟು ಪೂರ್ಣ ಪ್ರಮಾಣದಲ್ಲಿ ಬೇರೆ ಪ್ರಾಣಿಗಳನ್ನು ಬೆಳೆಯಲಿಲ್ಲ. ಆದ್ರಿಂದ ಮನುಷ್ಯ ಶ್ರೇಷ್ಠ ಆದಾಗ ಅವನಲ್ಲಿ ಈ ಪಂಚ ಸಂಪತ್ತುಗಳಿರುವುದರಿಂದ ಒಂದು ಪ್ರಾಣ ಉಸಿರಾಟ. ಉಸಿರಾಟ ಎಲ್ಲಾ ಪ್ರಾಣಿಗಳಿಗೂ ಉಸಿರಾಟ ಇದೆ. ಮನುಷ್ಯ ಅದನ್ನ ಪ್ರಾಣಾಯಾಮಕ್ಕೋಸ್ಕರ ಬಳಸಿದ. ಅದರಿಂದ ಪ್ರಾಣದ ಪೂರ್ತಿ ವಿನಿಯೋಗ ಮನುಷ್ಯನಲ್ಲಿ. ಆಮೇಲೆ ಪ್ರಾಣ ಅಂದರೆ ಮಾತು, ಇದಂತೂ ಮನುಷ್ಯನ ಅಸಾಧಾರಣ ಕ್ವಾಲಿಟಿ. ಬೇರೆ ಪ್ರಾಣಿಗಳಿಗೆ ಮನುಷ್ಯನಷ್ಟು ವಿಶಿಷ್ಟವಾಗಿ ತನ್ನ ಭಾವನೆಗಳನ್ನು ಶಬ್ದದ ಮೂಲಕ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ವಾಗೀಂದ್ರಿಯದ ಪೂರ್ಣ ಪ್ರಮಾಣ ಮನುಷ್ಯ ಮಾಡಿದ. ಆಮೇಲೆ ಕಣ್ಣು, ಕಣ್ಣಿನಿಂದ ಏನನ್ನಾದರೂ ನೋಡೋದಷ್ಟೇ, ಏನು ನೋಡಬೇಕು ಅಂತ ಆಯ್ಕೆ ಇಲ್ಲ ಬೇರೆ ಪ್ರಾಣಿಗಳಿಗೆ. ಹೋಗುವಾಗ ಕಣ್ಣೆದುರು ಇದಾಗಲ್ಲ, ಏನನ್ನು ನೋಡಬೇಕೋ ಅದನ್ನು ನೋಡುವಂತ, ನೋಡಬೇಕಾದ್ದನ್ನ ನೋಡುವ ಕಣ್ಣಿನಿಂದ. ಅದರ ಆಚೆಗೆ ಇರತಕ್ಕಂಥ ಕಂಡದ್ದು ಒಂದು, ಅದರ ಹಿಂದೆ ಇರುವ ಕಾಣದ್ದನ್ನು ಚಿಂತನೆ ಮಾಡತಕ್ಕಂತಹ ಒಂದು ವಿಶಿಷ್ಟವಾದಂತಹ ದರ್ಶನ. ಕಿವಿ ಇದೆ ಪ್ರಾಣಿಗಳಿಗೆ, ಆದರೆ ಅಧ್ಯಾತ್ಮ ತತ್ವವನ್ನು ಕೇಳುವ ಕಿವಿ ಪ್ರಾಣಿಗಳಿಗೆ ಕೊಟ್ಟಿಲ್ಲ. ಅದನ್ನ ಕಿವಿಯನ್ನ ಅಧ್ಯಾತ್ಮಕ್ಕೋಸ್ಕರ ಬಳಸುವ ಶಕ್ತಿ ಮನುಷ್ಯನಿಗೆ ಕೊಟ್ಟ. ಕಣ್ಣನ್ನ ಭಗವಂತನ ಪ್ರತೀಕಗಳನ್ನ ಪುಣ್ಯಕ್ಷೇತ್ರಗಳನ್ನ ನೋಡುವುದಕ್ಕೋಸ್ಕರ ಬಳಸುವಂತಹ ಶಕ್ತಿ ಕೊಟ್ಟ. ಇದೆಲ್ಲವನ್ನು ಸ್ಪಿರಿಚುವಲೈಸ್ ಮಾಡಿ ಚಿಂತನೆ ಮಾಡತಕ್ಕಂತಹ ಮನಸ್ಸು ಕೊಟ್ಟ. ಈ ಐದು ಕೂಡ ಪೂರ್ಣ ಪ್ರಮಾಣದಲ್ಲಿ, ಅಂದ್ರೆ ಅದನ್ನು ಸ್ಪಿರಿಚುವಲ್ ಆಗಿದೆ ಅಲ್ಲಪ್ಪ, ಅದನ್ನು ಮನುಷ್ಯನಿಗೆ ಉಳಿದವುಗಳಲ್ಲಿ